ಒಂದು ರಾಸಾಯನಿಕ ಗೊಬ್ಬರಗಳ ಬೆಲೆ ಕಾರಣದಿಂದ, ಜೊತೆಗೆ ಈ ಹಸಿರು ಅವಲಂಬನೆ ನಮಗೆ ಅನಿವಾರ್ಯ ಆಗಿರೋದ್ರಿಂದ ಮತ್ತೆ ಆ ಕಡೆ ಹೊರಳಿ ನೋಡೋ ಹಾಗಾಗಿದೆ. ಈ ಸಂದರ್ಭದಲ್ಲಿ ಒಬ್ಬ ವಿಜ್ಞಾನಿಯಾಗಿ ನೀವು ಹಸಿರೆಲೆ ಗೊಬ್ಬರದ ಪ್ರಾಮುಖ್ಯತೆ ಏನು ಅಂತ ತಿಳಿಸ್ಕೊಡಿ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಯಾವುದೇ ಒಂದು ಬೆಳೆ ಇಳುವರಿ ನಿರ್ಧರಿಸುವಾಗ ಮಣ್ಣಿನ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಅಂದ್ರೆ ಮಣ್ಣಿನ ಗುಣಧರ್ಮಗಳು ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ. ಈ ಮಣ್ಣಿನ ಗುಣಧರ್ಮಗಳು ಯಾವುದು ಅಂತ ಹೇಳಿದಾಗ, ಅದ್ರ ಮೂರು ವಿಧವಾಗಿ ನಾವ್ ಹೇಳ್ತೀವಿ ಮಣ್ಣಿನ ಗುಣಧರ್ಮಗಳು ಅಂದ್ರೆ ಬೌದ್ಧಿಕ ಗುಣ, ರಾಸಾಯನಿಕ ಗುಣ ಹಾಗೂ ಜೈವಿಕ ಗುಣ. ಈ ಮೂರು ವಿಧಗಳಾಗಿ ನಾವು ಮಣ್ಣಿನ ಗುಣಧರ್ಮಗಳನ್ನ ವಿಂಗಡಿಸ್ತೀವಿ. ಈ ಮೂರು ಗುಣಧರ್ಮಗಳು ಚೆನ್ನಾಗಿದ್ರೆ ನಮ್ಮ ಮಣ್ಣು ಆರೋಗ್ಯವಾಗಿ ಹಾಗೂ ಹೆಚ್ಚಿನ ಫಲವತ್ತತೆಯಿಂದ ಕೂಡಿದೆ ಅಂತ ಹೇಳ್ಬೋದು. ಈ ಮಣ್ಣಿನ ಗುಣಧರ್ಮಗಳು ಹೇಗಿದೆ ಅಂತ ತಿಳ್ಕೊಬೇಕಾದ್ರೆ ನಾವು ಮಣ್ಣಿನ ಪರೀಕ್ಷೆ ಮೊದಲು ಮಾಡಿಸ್ಬೇಕು. ಈ ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ನಾವು ಈ ಮಣ್ಣಿನ ಗುಣಧರ್ಮಗಳನ್ನ ಬಗ್ಗೆ ತಿಳ್ಕೊಳ್ಬಹುದು. ಯಾವಾಗ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಎಷ್ಟು ವರ್ಷಕ್ಕೊಮ್ಮೆ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಪ್ರತಿ ಮೂರು ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಸಾಕಾಗತ್ತೆ. ಪ್ರತಿ ಮೂರು ವರ್ಷಕ್ಕೊಮ್ಮೆ ಮಣ್ಣಿನ ಪರೀಕ್ಷೆ ಮಾಡಿಸಿದಾಗ ನಮ್ಗೆ ಮಣ್ಣಿನಲ್ಲಿರೋ ಪೋಷಕಾಂಶಗಳು ಮತ್ತೆ ಲವಣಾಂಶಗಳು ಎಷ್ಟಿದೆ ಮತ್ತೆ ಇನ್ನಿತರ ಗುಣಧರ್ಮ ಇದನ್ನೆಲ್ಲ ತಿಳ್ಕೊಳ್ಬಹುದು. ಈ ರೀತಿ ನಾವು ಮಣ್ಣಿನ ಪರೀಕ್ಷೆ ಮಾಡಿಸಿ ಮಣ್ಣಿನ ಬಗ್ಗೆ ತಿಳ್ಕೊಂಡಾಗ ನಾವು ಮಣ್ಣನ್ನ ನಿರ್ವಹಣೆ ಮಾಡೋದು ಬಹಳ ಅನುಕೂಲವಾಗುತ್ತೆ. ಮತ್ತೆ ನಾವು ಈಗಿನ ಕೃಷಿ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ನಾವು ಪ್ರತಿ ವರ್ಷ ನಾವು ನಿರಂತರವಾಗಿ ಬೆಳೆ ಬೆಳೀತಾ ಇದೀವಿ, ನಿರಂತರವಾಗಿ ಬೆಳೆ ಬೆಳೆದು ಫಸಲ ತೆಗಿತಾ ಇದೀವಿ. ಆದ್ರೆ ಮಣ್ಣಿನ ಸುಸ್ಥಿರತೆ ಬಗ್ಗೆ ನಾವು ಗಮನ ಹರಿಸ್ತಿಲ್ಲ. ಬೆಳೆ ಬೆಳೀತಾನೆ ಇದೀವಿ, ಅದೇ ಮಣ್ಣು ಹೇಗಿದೆ, ಅದು ಮಣ್ಣಿನ ಗುಣಧರ್ಮ ಹೇಗಿದೆ ಅಥವಾ ಸುಸ್ಥಿರತೆ ಬಗ್ಗೆ ನಾವು ಯಾವುದೇ ಗಮನ ಹರಿಸ್ತಿಲ್ಲ. ಮಣ್ಣಿನ ಸುಸ್ಥಿರತೆ ಅಂದ್ರೇನು ಅಂದ್ರೆ, ಈ ವರ್ಷ ಮಣ್ಣು ಹೇಗೆ ಹೆಚ್ಚಿನ ಪೋಷಕಾಂಶಗಳಿಂದ ಕೂಡಿರುತ್ತೆ ಅದೇ ರೀತಿ ಪ್ರತಿ ವರ್ಷ ಮಣ್ಣಿನ ಫಲವತ್ತತೆ ಇರಬೇಕು, ಇಲ್ಲ ಆದ್ರೆ ಮಣ್ಣು ಅದು ಗುಣಧರ್ಮ ಕ್ಷೀಣಿಸ್ತಿದೆ ಅಂತ ಹೇಳ್ಬೋದು. ಮಣ್ಣಿನ ಸುಸ್ಥಿರತೆ ಕಾಪಾಡ್ಕೊಳ್ಬೇಕಾದ್ರೆ ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದ ಸಾವಯವ ಅಂಶ ಇರಬೇಕು. ಸಾವಯವ ಅಂಶ ಎಲ್ಲಿರುತ್ತದೆ ಅಂತಂದ್ರೆ ಸಾವಯವ ಪದಾರ್ಥಗಳಿಂದ ಸಾವಯವ ಅಂಶ ಸಿಗುತ್ತೆ. ಈ ಸಾವಯವ ಪದಾರ್ಥಗಳು ಪೋಷಕಾಂಶಗಳ ಮೂಲ. ಈ ಸಾವಯವ ಪದಾರ್ಥ ವಸ್ತುಗಳನ್ನ ನಾವು ಭೂಮಿಗೆ ಸೇರಿಸಿದಾಗ ಮಣ್ಣಿನ ಗುಣಧರ್ಮಗಳು, ಆಗ್ಲೇ ಹೇಳಿದ್ನಲ್ಲ ಬೌದ್ಧಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಧರ್ಮಗಳು, ಇದೆಲ್ಲ ನಾವು ಮಣ್ಣಿನಲ್ಲಿ ಸಾವಯವ ವಸ್ತುಗಳನ್ನ ಸೇರಿಸಿದಾಗ ಸಾವಯವ ಅಂಶಗಳು ಭೂಮಿಗೆ ಬಂದು ಅದು ಭೂಮಿನ ಗುಣಧರ್ಮಗಳನ್ನ ಉತ್ತಮ ರೀತಿಯಲ್ಲಿ ಇರುವಂತೆ ಮಾಡುತ್ತದೆ. ಅಂದ್ರೆ ಮಣ್ಣಿನಲ್ಲಿ ಪೋಷಕಾಂಶಗಳು ಹೆಚ್ಚಾಗುತ್ತೆ, ಮತ್ತೆ ಮಣ್ಣಿನ ಬೌದ್ಧಿಕ ಗುಣ ಅಂತಂದ್ರೆ ಮಣ್ಣಲ್ಲಿ ನೀರಿನ ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಆಗತ್ತೆ, ಅದು ಬೌದ್ಧಿಕ ಗುಣ. ಅದಲ್ಲದೆ ಅತೀ ಪ್ರಮುಖವಾಗಿ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ವೃದ್ಧಿಸುತ್ತೆ. ಸೂಕ್ಷ್ಮಾಣು ಜೀವಿಗಳು ನಮ್ಗೆ ಎಷ್ಟು ತುಂಬಾ ಅನುಕೂಲವಾಗಿ ಕೆಲಸ ಮಾಡುತ್ತೆ ಅಂತಂದ್ರೆ, ಅದು ಮಣ್ಣಿನಲ್ಲಿರೋ ಪೋಷಕಾಂಶಗಳೆಲ್ಲಾನು ನಮ್ಗೆ ಸಸ್ಯಗಳಿಗೆ ಒದಗಿಸಿ ಉತ್ತಮ ಫಸಲನ್ನು ತೆಗೆಯಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಹಂಗಾಗಿ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಬಹಳ ಮುಖ್ಯ. ಆದ್ದರಿಂದ ನಾವು ನಮ್ಮ ಜಮೀನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ವಸ್ತುಗಳನ್ನು ಸೇರಿಸೋದ್ರಿಂದ, ಅತಿ ಮುಖ್ಯವಾಗಿ ಮಣ್ಣಿಗೆ ಸಾವಯವ ವಸ್ತುಗಳು ಸೇರಿಸೋದು ಅಂತಂದ್ರೆ, ನಾವು ಹೆಚ್ಚಿನ ರೂಢಿಯಲ್ಲಿರೋ ಪದ್ಧತಿ ಅಂದ್ರೆ ಕೊಡಕೆ ಗೊಬ್ಬರ ಸೇರಿಸ್ತಿದೀವಿ. ಕೊಡಕೆ ಗೊಬ್ಬರನ ರೂಢಿಯಲ್ಲಿರೋ ಪದ್ಧತಿ ಕೊಡಕೆ ಗೊಬ್ಬರನ ಭೂಮಿಗೆ ಸೇರಿಸುವುದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೊಡಕೆ ಗೊಬ್ಬರ ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ದನ ಕರುಗಳು ಸಾಕುವುದು ತುಂಬಾ ಕಡಿಮೆ ಆಗಿದೆ, ಆದ್ರಿಂದ ನಮ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಕೊಡಕೆ ಗೊಬ್ಬರ ಸಿಗ್ತಾ ಇಲ್ಲ. ಈಗ ಅದಕ್ಕೆಲ್ಲ ಪರ್ಯಾಯ ಏನು ಅಂತ ಹೇಳಿದ್ರೆ ಹಸಿರು ಗೊಬ್ಬರ ಅಂತ ಹೇಳ್ಬೋದು. ಈ ಕೊಡಕೆ ಗೊಬ್ಬರ ಸಿಗದೇ ಇರೋದ್ರಿಂದ ಪರ್ಯಾಯವಾಗಿ ಸಾವಯವ ಗೊಬ್ಬರ ಯಾವ್ದು ಅಂತ ಯೋಚನೆ ಮಾಡಿದಾಗ ನಮ್ಗೆ ಸಿಗೋದೆ ಹಸಿರು ಗೊಬ್ಬರ. ಏನಿದು ಹಸಿರು ಗೊಬ್ಬರ ಅಂತಂದಾಗ, ಗಿಡಗಳ ಎಲೆ, ಕಾಂಡ ಮತ್ತು ಇತರ ಭಾಗಗಳನ್ನು ಹಸಿರುವಾಗ್ಲೇ ನಾವು ಮಣ್ಣಿಗೆ ಸೇರಿಸುವುದು ಹಾಗೂ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದು, ಈ ಕ್ರಮಕ್ಕೆ ನಾವು ಹಸಿರು ಗೊಬ್ಬರ ನಿರ್ವಹಣೆ ಅಂತೀವಿ. ಅಂದ್ರೆ ಎಲೆಗಳು, ಕಾಂಡ, ಪ್ರತಿ ಭಾಗನು ಅದು ಹಸಿರಾಗಿರ್ಬೇಕು. ಹಸಿರಾಗಿದ್ದಲ್ಲಿ ಭೂಮಿಯೊಳಗೆ ಸೇರಿಸ್ತೀವಿ, ಆ ಸೇರಿಸೋದ್ರಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗತ್ತೆ. ಈ ರೀತಿ ನಿರ್ವಹಣೆ ಮಾಡೋದನ್ನ ನಾವು ಹಸಿರು ಗೊಬ್ಬರ ನಿರ್ವಹಣೆ ಅಂತ ಹೇಳ್ತೀವಿ. ಈ ಹಸಿರು ಗೊಬ್ಬರ ನಿರ್ವಹಣೆಯಲ್ಲಿ ಎರಡು ಪ್ರಕಾರಗಳಿವೆ. ಒಂದು, ಹಸಿರು ಗೊಬ್ಬರದ ಬೆಳೆಗಳನ್ನು ಹೊಲ ಅಥವಾ ಗದ್ದೆಗಳಲ್ಲಿ ಬೆಳೆದು ಅದನ್ನ ಬೆಳೆದ ಸ್ಥಳದಲ್ಲಿ ಭೂಮಿಗೆ ಸೇರಿಸುವುದು. ಎಲ್ಲಿ ಬೆಳಿತೀವಿ ಅದೇ ಜಾಗದಲ್ಲಿ ನಾವು ಭೂಮಿಗೆ ಸೇರಿಸೋದು ಒಂದು ಪ್ರಕಾರ. ಇನ್ನೊಂದು ಪ್ರಕಾರ, ಹೊರಗಡೆಯಿಂದ ತಂದು ಹಾಕೋದು. ಅಂದ್ರೆ ಹಸಿರೆಲೆ, ತೊಂಗೆಗಳನ್ನು, ಬಹುವಾರ್ಷಿಕ ಪೊದೆಗಳನ್ನು ಇದೆಲ್ಲ ಕತ್ತರಿಸಿ ಬೇರೆ ಕಡೆಯಿಂದ ತಂದು ಭೂಮಿಗೆ ಸೇರಿಸೋದು, ಇದು ಒಂದು ವಿಧಾನ. ಒಂದು ವಿಧಾನ ಹೊಲದಲ್ಲಿ ಬೆಳೆದು ಭೂಮಿಗೆ ಸೇರಿಸೋದು, ಇನ್ನೊಂದು ವಿಧಾನ ಹೊರಗಡೆಯಿಂದ ತಂದು ನಾವು ಭೂಮಿಗೆ ಹಸಿರೆಲೆಯನ್ನ ಸೇರಿಸೋದು. ಇದು ಎರಡು ಪ್ರಕಾರದ ಹಸಿರು ಗೊಬ್ಬರಗಳು ಇದೆ. ಈಗ ಹಸಿರು ಗೊಬ್ಬರ ಮೂಲ ಬೆಳೆ ಬೆಳೆಯೋದಕ್ಕಿಂತ ಮೊದಲು ಹೊಲ ಗದ್ದೆಗಳಲ್ಲಿ ಬೆಳೆದು ಹೂವಾಡುವ ಹಂತದಲ್ಲೇ 30-45 ದಿನಗಳಲ್ಲಿ ಮಣ್ಣಿಗೆ ಸೇರಿಸಿ ಬೆಳೆ ಬೆಳೆಯುವುದು, ಅಂದ್ರೆ 50% ಹೂವಾಡಕ ಮುಂಚಿತವಾಗಿ ಭೂಮಿಗೆ ಸೇರಿಸ್ಕೊಡ್ಬೇಕು. ಇದು ಮತ್ತೆ ಹಸಿರು ಗೊಬ್ಬರದ ಫಲವತ್ತಾದ ಭೂಮಿಯಿಂದ ಕಡಿಮೆ ಫಲವತ್ತಾದ ಭೂಮಿಯಲ್ಲೂ ಬೆಳಿಬಹುದು. ಮತ್ತೆ ಕಡಿಮೆ ತೇವಾಂಶದಿಂದ ಭತ್ತದ ಗಡ್ಡೆಗಳ ಲಭ್ಯವಿರುವ ಪರಿಸ್ಥಿತಿಯಲ್ಲಿ ಸಹ ಬೆಳಿಬಹುದು. ಮತ್ತೆ ಕಡಿಮೆ ಅವಧಿಯಲ್ಲಿ ತೀವ್ರವಾಗಿ ಬೆಳೆಯುವ ದ್ವಿದಳ ಜಾತಿಗೆ ಸೇರಿದ ಬೆಳೆಗಳನ್ನ ಹಸಿರು ಗೊಬ್ಬರ ಆಗಿ ಶಿಫಾರಸು ಮಾಡ್ತೀವಿ. ದ್ವಿದಳ ಧಾನ್ಯಗಳು ಬೇಗ ಅಂದ್ರೆ ನಮ್ಗೆ ಮೃದುವಾಗಿರ್ಬೇಕು ಮತ್ತೆ ಬೇಗ ಬೆಳಿಬೇಕು, ಆ ರೀತಿ ಬೆಳೆಗಳನ್ನ ನಾವು ದ್ವಿದಳ ಧಾನ್ಯಗಳಲ್ಲಿ ನೋಡಬಹುದು. ಅದನ್ನ ನಾವು ಹಸಿರು ಗೊಬ್ಬರವಾಗಿ ಶಿಫಾರಸು ಮಾಡ್ತೀವಿ. ನಾವು ಕುಷ್ಕಿ ಬೇಸಾಯದಲ್ಲಿ ಬರೋಣ. ಈಗ ನಮ್ಮ ವಲಯ 6 ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ಮತ್ತೆ ಜೂನ್ ಜುಲೈನಲ್ಲಿ ಹಾಗೂ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಮಳೆಯಾಗುವ ವಾಡಿಕೆ ಇದೆ. ಈ ತರ ಮಳೆ ಆಗೋದ್ರಿಂದ ನಮ್ಮಲ್ಲಿ ತೇವಾಂಶದ ಕೊರತೆ ಅಷ್ಟಾಗಿ ಕಾಣುವುದಿಲ್ಲ ಮಳೆ ಆದರೆ. ಈಗ ಮೇ ತಿಂಗಳಲ್ಲಿ ಮಳೆ ಆದ್ರೆ ಮತ್ತೆ ಮಣ್ಣಿನ ತೇವಾಂಶ ನೋಡ್ಕೊಂಡು ನಾವು ಅಲಸಂದೆ ಅಥವಾ ಅವರೆ ಹಸಿರು ಗೊಬ್ಬರವಾಗಿ ಬೆಳೆದು ಅದು ಹೂವಾಡೋ ಟೈಮಲ್ಲಿ ಅಂದ್ರೆ 50% ಹೂವಾಡಿದಾಗ, ಪೂರ್ತಿ ಹೂವಾಡಿರೋಕ್ಕ ಮುಂಚೆ 50% ಅಷ್ಟೇ ಹೂವಾಡಿರುತ್ತೆ, ಆ ಟೈಮಲ್ಲಿ ನಾವು ಭೂಮಿಗೆ ಅದನ್ನ ಸೇರಿಸೋದ್ರಿಂದ ಭೂಮಿಯ ಫಲವತ್ತತೆಯನ್ನ ನಾವು ಹೆಚ್ಚಿಗೆ ಮಾಡಬಹುದು. ಮತ್ತೆ ತಡವಾದ್ರೆ ಬಿಟ್ಟ ಮಳೆ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಉರುಳಿ ಹಾಕಿ ಆ 45-50 ದಿನದಲ್ಲಿ ಭೂಮಿಗೆ ಸೇರಿಸ್ಬಿಡ್ಬೋದು. ಈ ರೀತಿ ನಾವು ತೇವಾಂಶ ನೋಡ್ಕೊಂಡು ನಾವು ದ್ವಿದಳ ಧಾನ್ಯಗಳನ್ನ ಬೆಳೆದು ಹಸಿರು ಬೆಳೆಯಾಗಿ ಬೆಳಿಬಹುದು. ಮತ್ತೆ ಮಳೆ ಆಗ್ಲೇ ಇಲ್ಲ, ಮಳೆ ಆಗದೆ ಇದರ ಪಕ್ಷದಲ್ಲಿ ನಾವು ಬದುಗಳ ಮೇಲೆ ಗೊಬ್ಬರದ ಗಿಡ ಅಂದ್ರೆ ಗ್ಲಿರಿಸಿರಿಯಾ ಅಂತ ಹೇಳ್ತೀವಿ, ಗ್ಲಿರಿಸಿರಿಯಾ ಅದು ಗೊಬ್ಬರದ ಗಿಡ, ಅದನ್ನ ಬೆಳ್ಕೊಂಡಿದ್ರೆ ಪ್ರತಿ ವರ್ಷ 4-5 ಅದನ್ನ ಕೌಲುಗಳನ್ನು ಸೊಪ್ಪುಗಳ ಕತ್ತರಿಸಿ ಭೂಮಿಗೆ ಸೇರಿಸ್ಬಹುದು. ಇದಲ್ಲದೆ ಕಳೆಗಳು, ಕಳೆಗಳನ್ನ ಸಹ ನಾವು ಹಸಿರು ಗೊಬ್ಬರ ಆಗಿ ಉಪಯೋಗ ಮಾಡಬಹುದು. ಯಾವುದು ಕಳೆಗಳು ಅಂತಂದ್ರೆ ಈಗ ಪಾರ್ಥೇನಿಯಂ ಇದೆಯಲ್ಲ ಅದು ಬಹಳ ಮುಖ್ಯವಾಗಿ ತುಂಬಾ ಪೋಷಕಾಂಶಗಳಿಂದ ಕೂಡಿದೆ, ಆತರ ಕಳೆಗಳನ್ನ ಹೂವಾಡಕ್ಕೂ ಮುಂಚಿತವಾಗಿ ಭೂಮಿಗೆ ಸೇರಿಸ್ಬಿಡ್ಬೇಕು. ಹೂವಾಡಿ ನಂತರ ಬೀಜಗಳೇನಾರ ಬಂತು ಅಂತಂದ್ರೆ ಅದು ನಾವು ಹಾಕ್ಬಾರ್ದು, ಯಾಕಂದ್ರೆ ಕಳೆಗಳ ಸಂಖ್ಯೆ ಜಾಸ್ತಿಯಾಗಿ ಮುಂದೆ ಅದರ ನಿರ್ವಹಣೆಗೆ ನಮ್ಗೆ 7-8 ಬೇಕಾಗತ್ತೆ. ಹಂಗಾಗಿ ಕಳೆಗಳನ್ನ ನಾವು ಹಸಿರು ಗೊಬ್ಬರವಾಗಿ ಹಾಕ್ತೀವಿ ಅಂತಂದ್ರೆ ಹೂವಾಡೋಕ್ಕಿಂತ ಮುಂಚಿತವಾಗಿ ನಾವು ಅದನ್ನ ಉಪಯೋಗಿಸ್ಬೇಕಾಗತ್ತೆ. ಪಾರ್ಥೇನಿಯಂ ಜೊತೆಗೆ ನಾವು ತೊಗಚೆ, ಉಗ್ನಿ ಹೆಂಬು, ಎಕ್ಕದ ಸೊಪ್ಪು, ಈ ಎಕ್ಕ ಸೊಪ್ಪಿನಲ್ಲಿ ನಮ್ಗೆ ಜಂತುವಿಳಿನ ಬಾಧೆ ಕಡಿಮೆ ಮಾಡಬಹುದು. ಅದರಲ್ಲಿರುವಂತ ಅಂಶಗಳಿಂದ ಭೂಮಿ ಮಣ್ಣಿನಲ್ಲಿಂದ ಜಂತುವಿಳಿನ ಬಾಧೆ ಕಡಿಮೆ ಮಾಡಬಹುದು. ಹಂಗಾಗಿ ಇದೆಲ್ಲಾನು ನಾವು ಹಸಿರು ಗೊಬ್ಬರ ಆಗಿ ಉಪಯೋಗ ಮಾಡಬಹುದು. ಇನ್ನು ಕುಷ್ಕಿ ಬೆಳೆಗಳಲ್ಲಿ ಏಕದಳ ಬೆಳೆಗಳ ಜೊತೆಗೆ ದ್ವಿದಳ ಧಾನ್ಯಗಳು ಹಸಿರು ಬೆಳೆಯಾಗಿ ಬೆಳ್ಕೋಬಹುದು. ಅಂತಂದ್ರೆ ಈಗ ಮುಸ್ಕಿನ ಜೋಳದ ಮಧ್ಯ ಉದ್ದು, ಅಲಸಂದೆ, ಹೆಸರು ಈ ರೀತಿ ದ್ವಿದಳ ಧಾನ್ಯಗಳನ್ನ ಬೆಳೆದ ನಂತರ ಭೂಮಿಗೆ ಸೇರುವುದರಿಂದ ಅದು ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ. ಮತ್ತೆ ಸೂರ್ಯಕಾಂತಿ ಜೋಳದಲ್ಲೂ ಸಹ ನಾವು ದ್ವಿದಳ ಧಾನ್ಯಗಳನ್ನ ಬೆಳೆದು ಭೂಮಿಯ ಫಲವತ್ತತೆ ಹೆಚ್ಚಾಗುವಂತೆ ಮಾಡ್ಕೊಳ್ಬಹುದು. ಇನ್ನ ಬಾಳೆ ಮತ್ತು ಕಬ್ಬು ಅಲ್ಲಿ ಆ ಬೆಳೆಗಳನ್ನು ಸಹ ನಾವು ಕೆಂಬೆ ದ್ವಿದಳ ಧಾನ್ಯಗಳನ್ನ ಬೆಳ್ಕೊಂಡು ಅದನ್ನ ಬೆಳೆದ ನಂತರ ಭೂಮಿಗೆ ಸೇರಿಸೋದ್ರಿಂದ ಸಹ ಕಬ್ಬು ಮತ್ತೆ ಬಾಳೆಯಲ್ಲಿನೂ ಅಂತರ ಬೆಳೆಗೆ ಬೆಳೆಯೋದ್ರಿಂದ ನಾವು ಫಲವತ್ತತೆಯನ್ನ ಹೆಚ್ಚಿಗೆ ಮಾಡ್ಕೋಬಹುದು. ಇನ್ನು ಭತ್ತದ ಗದ್ದೆಯಲ್ಲಿ ಹಸಿರು ಗೊಬ್ಬರ ಹೇಗೆ ನಿರ್ವಹಣೆ ಮಾಡೋದು ಅಂತ ಹೇಳ್ಬೇಕಾದ್ರೆ ಸಸಿ ಮಡಿ ಹಾಕ್ತೀವಿ. ಈಗ ಸಾಮಾನ್ಯ ಸಸಿ ಮಡಿ ಹಾಕುವುದಕ್ಕೂ ಮುಂಚೆ 15-20 ಮುಂಚಿತವಾಗಿ ನಾವು ಜಮೀನಲ್ಲಿ ಅಂದ್ರೆ ಮುಖ್ಯ ಜಮೀನಲ್ಲಿ ಚಂಬೆ, ಅಪ್ಸೆಣಬು, ಅಲಸಂದೆ, ಅವರೆ ಈ ರೀತಿ ದ್ವಿದಳ ಧಾನ್ಯಗಳನ್ನ ನಾವು ಬೆಳೆದು 45 ಆದ ನಂತರ ಭೂಮಿಗೆ ಸೇರಿಸ್ಕೊಡ್ಬೇಕು. ಈ ರೀತಿ ಸೇರಿಸೋದ್ರಿಂದ ಭೂಮಿಯ ಫಲವತ್ತತೆ ಚೆನ್ನಾಗಿ ನಾವು ಭತ್ತದ ಇಳುವರಿನ ನಿರೀಕ್ಷೆ ಮಾಡಬಹುದು. ಅಥವಾ ಕೆಸರು ಗದ್ದೆಗೆ ಹೊಂಗೆ ಅಥವಾ ಬೇವಿನ ಎಲೆಗಳನ್ನು ಸೇರಿಸಿದ್ರು ಸಹ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಮತ್ತೆ ಹಸಿರು ಗೊಬ್ಬರ ಇಂದ ಇನ್ನೂ ಏನ್ ಉಪಯೋಗ ಅಂತಂದ್ರೆ ಅದ್ರಲ್ಲಿ ಕೆಲವೊಂದು ಆಮ್ಲಗಳನ್ನ ಉತ್ಪಾದನೆ ಮಾಡುತ್ತೆ ಹಸಿರು ಗೊಬ್ಬರಗಳು. ಆ ಆಮ್ಲದಲ್ಲಿ ರೋಗ ಮತ್ತು ಕೀಟ ಮತ್ತು ಕಳೆಗಳನ್ನ ನಾಶ ಮಾಡುವಂತಹ ಶಕ್ತಿಗಳು ಆಮ್ಲದಲ್ಲಿ ಇರುತ್ತೆ. ಅದು ನಮ್ಮ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳಿಗೆ ಒದಗತ್ತೆ. ಈ ಸೂಕ್ಷ್ಮಾಣು ಜೀವಿಗಳು ನಮ್ಮ ರೋಗ ಕೀಟ ಮತ್ತು ಕೀಟ ನಿರ್ವಹಣೆಯಲ್ಲಿ ಸಹ ಪ್ರಮುಖ ಪಾತ್ರ ವಹಿಸುತ್ತೆ. ಹಂಗಾಗಿ ಹಸಿರುಗಳ ಗೊಬ್ಬರಗಳಿಂದ ತುಂಬಾ ಅನುಕೂಲಗಳಿದೆ. ಮತ್ತೆ ಹಸಿರು ಗೊಬ್ಬರಗಳು ಬಳಸಬೇಕಾದ್ರೆ ಕೆಲವೊಂದು ಎಚ್ಚರಿಕೆ ವಹಿಸಬೇಕಾಗತ್ತೆ. ಏನಂತಂದ್ರೆ ಹಸಿರು ಗಿಡಗಳು ಜಾಸ್ತಿ ಗಟ್ಟಿಯಾಗಬಾರ್ದು, ಮೃದುವಾಗಿರ್ಬೇಕಾದ್ರೆ ನಾವು ಬಳಸ್ಬೇಕು. ಅಂದ್ರೆ ನಾವು ಯಾವಾಗಲೂ ಹೂ ಆಡೋಕ್ಕಿಂತ ಮುಂಚಿತವಾಗಿ ಬಳಸ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ಹೂ ಆಡೋಕ್ಕಿಂತ ಮುಂಚಿತವಾಗಿ ಯಾಕೆ ಬಳಸ್ಬೇಕು ಅಂತ ಹೇಳ್ತೀವಿ ಅಂತಂದ್ರೆ ಅದು ನಾರಿನಂಶ ಕಡಿಮೆ ಇರುತ್ತೆ. ಅವಾಗ ನಾರಿನಂಶ ಕಡಿಮೆ ಇರೋದ್ರಿಂದ ಬೇಗ ಕಳಿಯೋದಕ್ಕೆ ಸಹಕಾರಿಯಾಗತ್ತೆ. ಅದು ಸ್ವಲ್ಪ ಹೂ ಆಡಿ ನೆಕ್ಸ್ಟ್ ಕಾಲ್ಕಟ್ಟು ಸಮಯ ಬಂದ್ಬಿಡ್ತು ಅಂತಂದ್ರೆ ಅವಾಗ ನಾರಿನಂಶ ಹೆಚ್ಚಾಗಿ ಅದು ಕಳಿಯೋದಕ್ಕೆ ತುಂಬಾ ತಡ ಆಗತ್ತೆ. ಹಂಗಾಗಿ ಮೃದುವಾಗಿರ್ಬೇಕಾದ್ರೆ ನಾವು ಹಸಿರು ಗೊಬ್ಬರನ ಬಳಸ್ಕೋಬೇಕಾಗತ್ತೆ. ಈ ರೀತಿ ಹಸಿರು ಗೊಬ್ಬರಗಳು ಉಪಯೋಗಿಸೋದ್ರಿಂದ ಮಣ್ಣಿನ ಗುಣಧರ್ಮ ಕಾಪಾಡಿಕೊಂಡು ನಾವು ಸುಸ್ಥಿರತೆಯನ್ನ ಕಾಪಾಡ್ಕೊಳ್ಬಹುದು. ರೂಪಶ್ರೀ ಅವರೇ, ಒಂದು ಪ್ರಶ್ನೆ. ಈಗ ವಿವಿಧ ಬೆಳೆಗಳಲ್ಲಿ ಈ ತ್ಯಾಜ್ಯಗಳು ಕಟಾವಾದ್ಮೇಲೆ ಏನು ಉಳಿದಿರುತ್ತೆ ಅದು ಹಸಿರು ರಾಶಿನೇ ಇರುತ್ತೆ ಅಲ್ಲೂ, ಅದನ್ನ ನಾವು ಹಸಿರು ಗೊಬ್ಬರ ಅಂತ ಪರಿಗಣಿಸಬಹುದಾ? ಇದು ಸಸ್ಯಾವಶೇಷಗಳು ಅಂತ ಹೇಳ್ತೀವಿ ಸರ್. ಈ ಸಸ್ಯಾವಶೇಷಗಳಲ್ಲೂ ತುಂಬಾ ಪೋಷಕಾಂಶಗಳಿರುತ್ತೆ. ಆ ಸಸ್ಯಾವಶೇಷಗಳನ್ನ ನಾವು ಭೂಮಿಗೆ ಸೇರಿಸೋದ್ರಿಂದನು ಸಹ ನಾವು ಭೂಮಿಯಲ್ಲಿ ಫಲವತ್ತತೆಯನ್ನ ಜಾಸ್ತಿ ಮಾಡ್ಬೋದು. ಈ ಸಸ್ಯಾವಶೇಷಗಳನ್ನ ತೆಗೆದು ಭೂಮಿಯಿಂದ ಹೊರಗಡೆ ಹಾಕೋದ್ರ ಬದಲು ನಾವು ಯಾವ ಜಮೀನಿನಲ್ಲಿ ಬೆಳಿತೀವಿ ಅದೇ ಜಮೀನಿಗೆ ನಾವು ಭೂಮಿಗೆ ಸೇರಿಸಿದಾಗ ನಮಗೆ ತುಂಬಾ ಪೋಷಕಾಂಶಗಳನ್ನ ಸೇರಿಸಿದಂಗಾಗತ್ತೆ. ಮತ್ತೆ ಮುಂದೆ ಬೆಳೆಗೆ ಪೋಷಕಾಂಶಗಳು ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದನ್ನ ನಾವು ಕಮ್ಮಿ ಮಾಡಬಹುದು. ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರೋದ್ರಿಂದ ನಾವು ಸಾರಜನಕ ಗೊಬ್ಬರಗಳನ್ನ ಯೂರಿಯಾ ಮೂಲಕದಲ್ಲಿ ಹಾಕೋ ಸಾರಜನಕ ಗೊಬ್ಬರಗಳ ಎಲ್ಲಾನು ನಾವು ಕಡಿಮೆ ಮಾಡಬಹುದು. ಹಂಗಾಗಿ ಬಹಳ ಉಪಯೋಗ ಆಗ ಸಸ್ಯಾವಶೇಷಗಳನ್ನ ಬಳಸ್ಕೊಳ್ಳೋದ್ರಿಂದ. ಒಂದಿಷ್ಟು ಮಾಹಿತಿ ನೀಡೋದಾದ್ರೆ ಕನಿಷ್ಠ ಇಷ್ಟಿದ್ರೆ ಒಳ್ಳೇದು ಅಥವಾ ಗರಿಷ್ಠ ಇಷ್ಟು ಮಾಡಬಹುದು ಆ ತರದ ಏನಾದ್ರೂ ಇದೆಯಾ ಬೇರೆ ಬೇರೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ? ಈಗ ಅಪ್ಸೆಣಬು ಹೇಳ್ಬೇಕಾದ್ರೆ ಬಿತ್ತನೆ ಬೀಜದ ಹೇಳ್ತೀನಿ, 12 ಕೆಜಿ ಬಿತ್ತನೆ ಬೀಜ ಯೂಸ್ ಮಾಡ್ಕೊಂಡು ನಾವು ಅಪ್ಸೆಣಬು ಬೆಳೆದ್ರೆ ಉತ್ಪಾದನೆ 14 ಟನ್ ಒಂದು ಎಕರೆಗೆ 14 ಟನ್ ನಾವು ಹಸಿರು ಗೊಬ್ಬರನ ಉತ್ಪಾದನೆ ಮಾಡಬಹುದು. ಅದೇ ರೀತಿ ಅಲ್ಸಂದೆ ಬಿತ್ತನೆ ಬೀಜದ 8 ಕೆಜಿ 8-10 ಕೆಜಿ ಬೀಜ ಬೇಕಾಗತ್ತೆ. ನಾವು 4-5 ಟನ್ ಎಕರೆಗೆ ಹಸಿರು ಗೊಬ್ಬರ ಉತ್ಪಾದನೆ ಮಾಡಬಹುದು. ಮತ್ತೆ ಹೆಸರು ಮತ್ತೆ ಉದ್ದು ಅದ್ರಲ್ಲೂ ಅಷ್ಟೇ ನಾವು 6-7 ಕೆಜಿ ಬಿತ್ತನೆ ಬೀಜ ಬೇಕಾಗುತ್ತೆ. ಅದನ್ನ ನಾವು 2 ಟನ್ ಎಕರೆಗೆ ಹಸಿರು ಗೊಬ್ಬರ ಉತ್ಪಾದನೆ ಮಾಡಬಹುದು. ಮತ್ತೆ ಈಗಿನ ಗಿರಿಸಿಡಿಯ ಅಂತ ಹೇಳಿದೆ ಗೊಬ್ಬರದ ಗಿಡ, ಅದನ್ನು ಒಂದು ಪ್ರತಿ ಗಿಡದ್ರಿಂದ ಒಂದು 15-20 ಕೆಜಿ ನಾವು ಹಸಿರು ಗೊಬ್ಬರನ ತಗೋಬಹುದು. ಮತ್ತೆ ಹೊಂಗೆ ಅದಾದ್ರೆ 150 ಕೆಜಿ ಹೊಂಗೆ ಹಾಕ್ಬೋದು. ಮತ್ತೆ ತೊಗಕೆಯಲ್ಲೆಲ್ಲ ಅಷ್ಟೇ 15-20 ಕೆಜಿ ಹಾಕೋಬಹುದು. ಮತ್ತೆ ಈಗ ಗಿರಿಸಿಡಿಯ ಹೇಳಿದೆ, ಅದನ್ನು ಗೊಬ್ಬರದ ಗಿಡ ಅಂತ ಹೇಳಿದೆ, ಅದು ಬದುಗಳ ಮೇಲೆ ಬೆಳಿಬೇಕು ಅಂತ ಹೇಳಿದೆ. 50-600 ಗಿಡಗಳನ್ನ ನಾವು ಎಕರೆಗೆ ಸುತ್ತ ಬದುಗಳ ಮೇಲೆ ಬೆಳ್ಕೊಂಡ್ರೆ ಎಲೆಗಳನ್ನ ತೆಗೆದು ನಾವು ಭೂಮಿ ಒಳಗೆ ಯಾವಾಗ ನಾವು ಬೆಳೆ ಹಾಕಕ್ಕೇನ ಆಗ್ಲಿಲ್ಲ ಅಂತ ಸಮಯದಲ್ಲಿ ಆ ಗೊಬ್ಬರದ ಗಿಡ ಎಲೆಗಳನ್ನ ನಾವು ಭೂಮಿಗೆ ಉಪಯೋಗಿಸ್ಕೊಳ್ಳೋದ್ರಿಂದ ನಾವು ಸ್ಥಳದಲ್ಲಿಯೇ ಪೋಷಕಾಂಶ ನಿರ್ವಹಣೆಯನ್ನ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಇನ್ನು ಈ ಹಸಿರೆಲೆ ಗೊಬ್ಬರನ ಬಳಕೆ ಮಾಡುವಂತ ಸಂದರ್ಭದಲ್ಲಿ ಬೇಗ ಕಳೀಲಿ ಅಂತ ಏನಾದ್ರೂ ಈ ಜೈವಿಕ ಗೊಬ್ಬರಗಳಾಗ್ಬೋದು ಅಥವಾ ಈಗ ಹಸಿರು ಗೊಬ್ಬರ ಉಪಯೋಗಿಸಿದಾಗ ಒಂದು ಗಮನದಲ್ಲಿ ಇಟ್ಕೋಬೇಕು, ನಾವು ಯಾವಾಗ್ಲೂ ಭೂಮಿಲಿ ತೇವಾಂಶ ಇರಬೇಕು. ಸಾಕಷ್ಟು ತೇವಾಂಶ ಇಲ್ಲ ಅಂದ್ರೆ ಅದು ಕಳಿಯೋದಕ್ಕೆ ತೊಂದರೆ ಆಗತ್ತೆ. ಹಂಗಾಗಿ ನಾವು ಕುಸ್ಕಿ ಜಮೀನಲ್ಲಿ ಎಸ್ಪೆಷಲ್ ಕುಸ್ಕಿ ಜಮೀನಲ್ಲಿ ನಾವು ಈ ತರ ಹಸಿರು ಗೊಬ್ಬರ ಯೂಸ್ ಮಾಡ್ತಾ ಇದೀವಿ ಅಂತ ಅಂದಾಗ ತೇವಾಂಶ ಇದ್ದರೆ ಅಷ್ಟೇ ನಾವು ಹಸಿರು ಗೊಬ್ಬರನ ಉಪಯೋಗಿಸ್ಬೋದು. ಇಲ್ಲ ಅಂತಂದ್ರೆ ಕಳಿಯೋದಕ್ಕೆ ತೊಂದರೆ ಆಗಿ ಮುಂದೆ ಬೆಳೆಯಕ್ಕೆ ತೊಂದರೆ ಆಗ್ಬಿಡತ್ತೆ. ಈಗ ಏನಾರ ಬೇಗ ನಾವು ಈ ತರ ಹಸಿರು ಗೊಬ್ಬರ ಕಳಿಸ್ಬೇಕು ಅಂದ್ರೆ ಕಾಂಪೋಸ್ಟ್ ಈ ಸಸ್ಯ ತ್ಯಾಜ್ಯಗಳನ್ನ ನಾವು ಕಾಂಪೋಸ್ಟ್ ಗೊಬ್ಬರಗಳನ್ನು ಮಾಡಿಕೊಂಡು ಆ ಕಾಂಪೋಸ್ಟ್ ಗೊಬ್ಬರಗಳನ್ನ ನಾವು ಅದರಲ್ಲಿ ಮೈಕ್ರೋಬಿಯಲ್ ಕನ್ಸಾರ್ಸಿ ಅಂತ ಸಿಗತ್ತೆ, ಈಗ ಸೂಕ್ಷ್ಮಾಣು ಜೀವಿಗಳ ಸಂಕೀರ್ಣ ಅಂತ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರುವಂತ ಜೈವಿಕ ಗೊಬ್ಬರಗಳು ಅದು ಸಿಗತ್ತೆ. ಮೈಕ್ರೋಬಿಯಲ್ ಕನ್ಸಾರ್ಸಿ ಅದನ್ನ ಹಾಕಿದಾಗ ನಮ್ಗೆ ಬೇಗ ಕಳಿಯುತ್ತೆ. ಆವಾಗ ನಾವು ಅದನ್ನ ಕಾಂಪೋಸ್ಟ್ ಮಾಡುವುದರ ಮೂಲಕ ಯೂಸ್ ಮಾಡ್ಕೋಬಹುದು. ಇಲ್ಲ ನಾವು ಭೂಮಿಲೇ ಕಳಿಬೇಕು ಅಂತಂದಾಗ ತೇವಾಂಶ ಇರ್ಬೇಕು. ಮತ್ತೆ ಸಸ್ಯಾವಶೇಷಗಳು ಗಟ್ಟಿ ಇರಬಾರ್ದು, ಸ್ವಲ್ಪ ಮೃದುವಾಗಿದ್ದಾಗ ನಮ್ಗೆ ಬೇಗ ಕಳಿಯುತ್ತೆ. ಅದು ಸಾಮಾನ್ಯವಾಗಿ ಇದರ ಒಂದು ಪ್ರಯೋಜನದ ಅವಧಿ ಒಂದು ಬೆಳೆಗೆ ಸೀಮಿತ ಆಗಿರುತ್ತಾ ಅಥವಾ ಮುಂದಿನ ಬೆಳೆಗೂ ಏನಾದ್ರೂ ಪೋಷಕಾಂಶಗಳು ಮಣ್ಣಿನಲ್ಲಿ ಉಳಿದಿರುತ್ತಾ? ನಾವು ಯಾವುದೇ ಸಾವಯವ ಗೊಬ್ಬರ ಯೂಸ್ ಮಾಡಬೇಕಾದ್ರೆ ಅದನ್ನ ನಾವು ಬೆಳೆ ಬೆಳೆಯೋದಕ್ಕೆ ಮುಂಚಿತವಾಗಿ 15-20 ದಿನ ಮುಂಚಿತವಾಗಿ ಕೊಟ್ಟಿಗೆ ಗೊಬ್ಬರ ಆಗ್ಲಿ ಯಾವುದೇ ಸಾವಯವ ಗೊಬ್ಬರ ಆಗ್ಲಿ ಭೂಮಿಗೆ ಸೇರಿಸ್ಬೇಕು ಅಂತ ಹೇಳ್ತೀವಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಅದು ರಾಸಾಯನಿಕ ಗೊಬ್ಬರ ತರ ಫಾಸ್ಟ್ ಆಗಿ ರಿಲೀಸ್ ಆಗಲ್ಲ, ಪೋಷಕಾಂಶಗಳು ಸ್ವಲ್ಪ ತಡವಾಗಿರೋದ್ರಿಂದ ನಾವು ಸ್ವಲ್ಪ ಬೇಗ ಸೇರಿಸ್ಬೇಕು. ಬೆಳೆ ಮುಖ್ಯ ಬೆಳೆ ಬೆಳೆ 20 ದಿನ ಮುಂಚಿತವಾಗಿ ಅದು ಭೂಮಿಗೆ ಸೇರಿ ಬಿಡಬೇಕು. ಆ ರೀತಿ ಆದಾಗ ನಮ್ಮ ಬೆಳೆಗೆ ಲಭ್ಯವಾಗುತ್ತೆ. ಕ್ರಮೇಣ ಪ್ರತಿ ಸಾರಿನು ಇದೇ ತರ ಬೆಳೆ ಆದ ನಂತರ ಯಾವಾಗ ನಮ್ಗೆ ಖಾಲಿ ಇರುತ್ತೆ ಜಮೀನು, ಅಂತ ಟೈಮಲ್ಲಿ ಈ ತರ ಹಸಿರು ಗೊಬ್ಬರ ಬೆಳಕೊಂಡಾಗ ನಮ್ಮ ಭೂಮಿ ಫಲವತ್ತತೆ ಸ್ಥಿರತೆ ಕಾಪಾಡ್ಕೋಬಹುದು. ನಾವು ಕಂಟಿನ್ಯೂಸ್ ಆಗಿ ನಮ್ಗೆ ಯಾವುದೇ ಬೆಳೆ ಬೆಳೀತಾದ್ರು ನಮ್ಗೆ ಪೋಷಕಾಂಶಗಳು ಲಭ್ಯ ಆಗತ್ತೆ. ಹಂಗಾಗಿ ಯಾವಾಗ ನಮ್ಗೆ ಸ್ವಲ್ಪ ಹಾಕುವುದಕ್ಕೆ ಅನುಕೂಲ ಸಿಗತ್ತೆ ಅಥವಾ ಬೆಳೆಗಳ ಮಧ್ಯೆ ಗ್ಯಾಪ್ ಸಿಗತ್ತೆ ಅಂತ ಪರಿಸ್ಥಿತಿಲಿ ನಾವು ಈ ಹಸಿರೆಲೆ ಗೊಬ್ಬರ ಹಾಕೊಂಡು ಭೂಮಿಗೆ ಈಗ ದ್ವಿದಳ ಧಾನ್ಯಗಳೆಲ್ಲ ಬೇಗ ಬಂದ್ಬಿಡುತ್ತೆ, ಎಲೆಗಳು ಬೇಗ ಬರುತ್ತೆ. ಆ ರೀತಿ ಎಲೆಗಳನ್ನ ನಾವು ಬೇಗ ಒಂದು 30-45 ದಿನದಲ್ಲಿ ಸೇರಿಸೋದ್ರಿಂದ ನಾವು ಪೋಷಕಾಂಶ ನಿರ್ವಹಣೆ ಮಾಡ್ಕೋಬಹುದು. ಸಮಯ ಇದ್ದಾಗ ತೇವಾಂಶ ಸಿಕ್ಕಿದಾಗ ನಾವು ಈ ರೀತಿ ಹಾಕೊಂಡಿದ್ರೆ ಕಂಟಿನ್ಯೂಸ್ ಆಗಿ ಪೋಷಕಾಂಶ ನಿರ್ವಹಣೆ ಮಾಡ್ಕೊಂಡು ಉತ್ತಮ ಇಳುವರಿನ ನಮ್ಮ ಜಮೀನಲ್ಲಿ ತಗೋಬಹುದು. ಇನ್ನು ಕೆಲವೊಂದು ವಿಚಾರಗಳಲ್ಲಿ ನಾವು ಗಮನಿಸ್ತೀವಿ, ಈ ಹಸಿರೆಲೆ ಗೊಬ್ಬರಗಳನ್ನ ನಾವೇನ್ ಬಳಕೆ ಮಾಡ್ತೀವಿ ಅದು ಬೆಳೆಗೆ ನಿರ್ದಿಷ್ಟವಾಗಿ ಇಂಥದ್ದೇ ಇದ್ರೆ ಒಳ್ಳೇದು ಅಂತಿರುತ್ತಾ, ಅಥವಾ ಯಾವುದೇ ಒಂದು ಹಸಿರು ರಾಶಿಯನ್ನು ಸಹ ನಾನು ಹಸಿರೆಲೆ ಗೊಬ್ಬರವಾಗಿ ಬಳಕೆ ಮಾಡಬಹುದಾ, ಮಿಶ್ರಣ ಮಾಡಿ? ಈಗ ಕಾಳುಗಳ ಎಷ್ಟೋಗ ಈಗ ದ್ವಿದಳ ಧಾನ್ಯಗಳ ಯೂಸ್ ಮಾಡಿ ಅಂತ ಹೇಳಿದ್ವಿ, ಈಗ ಅದೇ ತರ ಉದ್ದು ಹೆಸರು ಎಲ್ಲ ಮಿಕ್ಸ್ ಮಾಡಿ ಎಲ್ಲಾ ಕಾಳುಗಳು ಮಿಕ್ಸ್ ಮಾಡಿ ನಾವು ಹಾಕೋದ್ರಿಂದ ಇನ್ನೂ ಬಹಳ ಉತ್ತಮ ಫಲಿತಾಂಶ ಸಿಗತ್ತೆ. ಬರೀ ಒಂದೇ ದ್ವಿದಳ ಧಾನ್ಯ ಅಂತ ಹಾಕೊಳ್ಳೋದ್ರ ಬದಲು ಎಲ್ಲಾ ರೀತಿ ಕಾಳುಗಳನ್ನ ಮಿಕ್ಸ್ ಮಾಡಿ ನಾವು ಹೆಚ್ಚಿನ ನಂತರ 40-45 ದಿನಗಳು ಹಾಕೋದ್ರಿಂದ ನಾವು ಎಲ್ಲಾ ರೀತಿ ಪೋಷಕಾಂಶ ಸಿಗ್ಬೋದು. ಈ ದ್ವಿದಳ ಧಾನ್ಯಗಳಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಅಲ್ದೇನೆ ಲಘು ಪೋಷಕಾಂಶಗಳನ್ನು ವೃದ್ಧಿಸಬಹುದು ಇದು ಭೂಮಿಗೆ ಸೇರಿಸೋದ್ರಿಂದ. ಹಂಗಾಗಿ ಒಂದೇ ಬೆಳೆ ಅಥವಾ ಒಂದೇ ದ್ವಿದಳ ಧಾನ್ಯ ಹಾಕೋದ್ರ ಬದಲು ನಾವು ಮಿಶ್ರಣ ಮಾಡಿ ಎಲ್ಲಾ ತರದ ಮಿಶ್ರಣ ಮಾಡಿ ಹಾಕೋದ್ರಿಂದ ಇನ್ನೂ ಉತ್ತಮವಾದ ಫಲಿತಾಂಶ ಅಂತ ಹೋಗ್ಬೋದು. ಇನ್ನು ತರಕಾರಿ ಬೆಳೆಯುವಂತವರು ಮತ್ತೆ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯುವಂತವರು ಅವರು ಸಹ ಎಷ್ಟು ಮಟ್ಟಿಗೆ ಈ ಹಸಿರು ಗೊಬ್ಬರದ ಒಂದು ಅನುಕೂಲತೆಗಳನ್ನ ತಮ್ಮ ಭೂಮಿಯಲ್ಲಿ ಮಾಡ್ಕೊಳ್ಬಹುದು? ತರಕಾರಿ ಬೆಳೆ ಬೆಳೆಯುವಂತವರು ಸಹ ಇನ್ನು ತರಕಾರಿ ಬೆಳೆ ಹಾಕುವುದಕ್ಕೆ 15 ದಿನ ಮುಂಚಿತವಾಗಿ ನಾವು ಅದನ್ನ ಭೂಮಿ ಸೇರಿಸಿರ್ಬೇಕು. ಅಂತಂದ್ರೆ 1.5 ತಿಂಗಳು ಮುಂಚಿತವಾಗಿ ನಾವು ಈ ತರ ದ್ವಿದಳ ಧಾನ್ಯಗಳನ್ನ ಬೆಳೆದು ಅದು 45 ದಿನ ಆದ ನಂತರ ಭೂಮಿಗೆ ಸೇರಿಸಿ ಅದಾಗಿ ಒಂದು 15 ದಿನ ಆದ ನಂತರ ನಾವು ತರಕಾರಿ ಬೆಳೆಗಳನ್ನ ಹಾಕೋಬಹುದು. ಈ ರೀತಿ ಹಾಕಿದಾಗ ಭೂಮಿಯ ಫಲವತ್ತತೆ ಚೆನ್ನಾಗಿರುತ್ತೆ. ಈಗ ಯಾವ್ದ್ಯಾವ್ದು ನಾವು ಹಸಿರು ಗೊಬ್ಬರಗಳು ಅಂತ ಹೆಸರು ಮಾಡಿದ್ವಿ, ಈ ಚಂಬೆ ಆಗಿರ್ಬೋದು ಅಥವಾ ಉದ್ದು ಹೆಸರು ಅಲಸಂದೆ ಆಗಿರ್ಬೋದು, ಇದು ಯಾವ್ದು ಅನುಕೂಲ ಆಗತ್ತೆ ಅವ್ರಿಗೆ ತರಕ್ಕೆ ಅದು ಹಾಕೊಂಡ್ರೆ ನಾವು ಬೆಳೆ ಬೆಳೆಯೋದಕ್ಕೂ ಮುಂಚಿತವಾಗಿ ಭೂಮಿ ಫಲವತ್ತತೆ ಜಾಸ್ತಿ ಮಾಡ್ಕೋಬಹುದು. ತೋಟಗಾರಿಕೆ ಬೆಳೆಗಳು ಸಹ ಅದೇ ತರ ಮುಂಚಿತವಾಗಿ ಬೆಳೆ ಹಾಕುವುದಕ್ಕೆ ಮುಂಚಿತವಾಗಿ ಜಮೀನಿಗೆ ಸೇರಿಸಿ ನಂತರ ನಾವು ಬಿತ್ತನೆ ಮಾಡುವುದರಿಂದ ಪೋಷಕಾಂಶ ನಿರ್ವಹಣೆ ಮಾಡ್ಕೊಳ್ಬಹುದು. ಇದಿಷ್ಟು ನಮ್ಮ ಕೃಷಿ ಭೂಮಿಯಲ್ಲಿ ನಾವೇ ಬೆಳೆದು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬಳಕೆ ಮಾಡಿಕೊಳ್ಳೋದ್ರ ಬಗ್ಗೆ ಆಯ್ತು. ಇನ್ನು ಮರದಿಂದ ಬೇರೆ ಬೇರೆ ಮೂಲಗಳಿಂದ ಇತರ ಮೂಲಗಳಿಂದ ಜಮೀನಿನ ಹೊರಗಿನ ಒಂದು ಮೂಲಗಳಿಂದ ಪಡ್ಕೊಂಡಂತ ಹಸಿರೆಲೆಯನ್ನ ಅವುಗಳನ್ನ ಬಳಕೆಯನ್ನ ಯಾವ ರೀತಿ ಮಾಡಬೇಕಾಗುತ್ತೆ? ಅದು ಹೊಂಗೆ ಬೇವು ಈ ರೀತಿ ಹಸಿರೆಲೆಗಳನ್ನ ನಾವು ತಂದು ಭೂಮಿಗೆ ಸೇರಿಸ್ಬೇಕು. ತೇವಾಂಶ ಇದ್ದಾಗ ಉತ್ತಿ ಭೂಮಿಗೆ ಸೇರಿಸೋದ್ರಿಂದ ಪೋಷಕಾಂಶ ನಿರ್ವಹಣೆ ಮಾಡ್ಬೋದು. ಹೊಂಗೆ ಬೇವು ಆತರ ನಾವು ಎಲೆಗಳನ್ನ ತಂದು ಭೂಮಿಗೆ ಸೇರಿಸ್ಕೊಳ್ಬಹುದು. ಅದೇ ಯಾವಾಗ್ಲೂ ಹೇಳ್ತೀನಿ, ತೇವಾಂಶ ಇದ್ದಾಗ ಪೊಳಿಯುತ್ತೆ ಜಾಸ್ತಿ, ತೇವಾಂಶ ಇಲ್ಲ ಅಂದಾಗ ಸ್ವಲ್ಪ ತಡವಾಗುತ್ತೆ. ಭೂಮಿ ಸ್ವಲ್ಪ ತೇವಾಂಶ ಇರಬೇಕು. ಇನ್ನು ಯಾವ ಯಾವ ಗೊಬ್ಬರದ ಜೊತೆ ಇದನ್ನ ಮಿಶ್ರಣ ಮಾಡಬಹುದು? ಹಸಿರೆಲೆ ಗೊಬ್ಬರ ಅಂತ ಹೇಳಿದಾಗ ಅದು ಸಾಮಾನ್ಯವಾಗಿ ಒಂದೇ ಆಗ್ತಿವಿ, ಅಂದ್ರೆ ಈಗ ಬೆಳೆ ಒಂದು ಅಲ್ಲೇ ಸ್ಥಳದಲ್ಲಿ ಬೆಳೆದು ಭೂಮಿಗೆ ಸೇರಿಸುವಂತದ್ದು, ಇಲ್ಲ ಅಂತಂದ್ರೆ ಹೊರಗಡೆಯಿಂದ ತಂದು ಎಲೆಗಳನ್ನ ಭೂಮಿಗೆ ಹಾಕುವಂತದ್ದು. ಈಗ ಹೊಂಗೆ ಬೇವು ಅವೆಲ್ಲ ಮಿಶ್ರಣ ಮಾಡ್ಕೋಬಹುದು, ನಾವು ಜೊತೆಗೆ ಸೇರಿಸಿ ನಾವು ಹಾಕೋಬಹುದು. ಮತ್ತೆ ಅದೇ ತರ ಬೆಳೆ ಬೆಳೆದಾಗ್ಲೂ ಅಷ್ಟೇ, ನಾನಾಗ್ಲೇ ಹೇಳದ್ನಲ್ಲ, ಎಲ್ಲಾ ಕಾಳುಗಳನ್ನು ಒಂದೇ ಕಡೆ ಹಾಕಿ ನಂತರ ಮಿಶ್ರಣ ಮಾಡ್ಬೋದು. ಅದೇ ತರ ಎಲೆಗಳಲ್ಲೂ ಅದೇ ತರ ಹೊಂಗೆ ಎಲೆಗಳಾಗಿರ್ಬೋದು, ಬೇವನೆಲೆ ಆಗಿರ್ಬೋದು, ಎಕ್ಕದಾಗಿರ್ಬೋದು, ಇದೆಲ್ಲ ಸೇರಿಸಿ ನಾವು ಹಾಕೋದ್ರೆ ಏನೇ ದುಷ್ಪರಿಣಾಮಗಳು ಬೀಳೋದಿಲ್ಲ. ಇದೆಲ್ಲ ನಮ್ಗೆ ಸಾವಯವ ಅಂಶ ಆಗಿರೋದ್ರಿಂದ ಇದೆಲ್ಲ ಭೂಮಿಗೆ ಸೇರಿಸಿದ್ರೆ ಒಳ್ಳೇದೇ ಆಗತ್ತೆ ಹೊರತು ಯಾವುದೇ ಹಾನಿ ಆಗುವುದಿಲ್ಲ. ಅದೇ ನಾವು ಸ್ವಲ್ಪ ತೇವಾಂಶ ನೋಡ್ಕೊಂಡಿದ್ರೆ ಕೊಳಿಯೋದಕ್ಕೆ ಅನುಕೂಲ ಆಗತ್ತೆ. ನಾನು ಯಾಕೆ ಕೇಳಿದೆ ಅಂದ್ರೆ ಜೈವಿಕ ಗೊಬ್ಬರಗಳನ್ನ ಸೇರಿಸಬಹುದು, ಹಾಗೇನೆ ಪ್ರಾಣಿ ತ್ಯಾಜ್ಯಗಳಾಗ್ಬೋದು, ಕೋಳಿ ಕೃಷಿಯಲ್ಲಿ ಇರುವಂತಹ ಅಲ್ಲಿಯ ತ್ಯಾಜ್ಯ ಆಗ್ಬೋದು, ಮೀನು ಕೃಷಿಯಲ್ಲಿ ಸಿಗುವಂತಹ ತ್ಯಾಜ್ಯ ಆಗ್ಬೋದು, ಕೆರೆ ಗೋಡ್ ಮಣ್ಣಾಗ್ಬೋದು, ಇವೆಲ್ಲ ಒಟ್ಟಿಗೆ ಸೇರಿಸಬಹುದಾ? ಅದೆಲ್ಲ ಸಾವಯವ ಅಂಶಗಳಿಂದ ಕೂಡಿರುತ್ತೆ, ಅದೆಲ್ಲ ನಮ್ಗೆ ಲಭ್ಯವಿದ್ರೆ ಹಾಕೋಬಹುದು. ಇಲ್ಲ ನಕ್ಕೆ, ಯಾಕಂತ ಈಗ ಹಸಿರೆಲ್ಲ ಗೊಬ್ಬರಗಳು ಮುಖ್ಯವಾಗಿ ಹೇಳ್ತಾ ಇರೋದು ಏಕೆ ಅಂತಂದ್ರೆ, ಕೊಡಕೆ ಗೊಬ್ಬರ ನಮ್ಗೆ ಲಭ್ಯವಾಗುತ್ತಿಲ್ಲ, ಮತ್ತೆ ತುಂಬಾ ಹೆವಿ ಮೆಟೀರಿಯಲ್ಸ್ ಅಂತೀವಿ, ಈಗ ಅಲ್ಲಿಂದ ತಕೊಂಡ್ಬಂದು ನಾವು ಕೊಡಕೆ ಗೊಬ್ಬರ ಎಲ್ಲ ಹಾಕೊಳ್ಬೇಕು, ಅದೆಲ್ಲ ಮಾನವ ಸಂಪನ್ಮೂಲ ತುಂಬಾ ರಿಸ್ಕ್ ಆಗತ್ತೆ. ಹಂಗಾಗಿ ಸ್ಥಳದಲ್ಲಿ ಬೆಳೆದು ಹಾಕೋದ್ರಿಂದ ಇದು ಸ್ವಲ್ಪ ಸುಲಭ ಮಾರ್ಗ. ಇಲ್ಲ ನಮ್ಗೆ ಆತರ ಅನುಕೂಲತೆ ಇದೆ, ನಾವು ಹೊರಗಡೆಯಿಂದ ತಂದು ಹಾಕ್ತೀವಿ ಅಂತಂದಾಗ ಅದನ್ನು ಹಾಕೊಂಡ್ರೆ ನಮ್ಗೆ ಸಮಸ್ಯೆ ಇಲ್ಲ. ಆದ್ರೆ ಕೋಳಿ ಗೊಬ್ಬರ ಎಲ್ಲ ಹಾಕ್ಬೇಕಾದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕೋಬೇಕಾಗತ್ತೆ, ಒಟ್ಟಿಗೆ ಜಾಸ್ತಿ ಹಾಕೋಬಾರ್ದು, ಕಡಿಮೆ ಪ್ರಮಾಣದಲ್ಲಿ ಜೊತೆಲಿ ಹಾಕೋಬಹುದು. ಎಲ್ಲ ಸಾವಯವ ಅಂಶ ಇರೋದ್ರಿಂದ ನಮ್ಗೆ ಏನೋ ತೊಂದರೆ ಆಗೋದಿಲ್ಲ. ಇನ್ನು ಹಸಿರೆಲೆ ಗೊಬ್ಬರದ ಮೂಲಕ ಆಗುವಂತ ಏನಾದರೂ ತೊಂದರೆಗಳಿರುತ್ತಾ? ಕೆಲವೊಂದು ಆ ಸಸ್ಯದಲ್ಲಿ ಕಂಡು ಬರುವಂತಹ ಕೀಟಗಳ ಪ್ರಕಾರಗಳಾಗ್ಬೋದು, ಕೆಲವೊಂದು ಹಸಿರೆಲೆ ಗೊಬ್ಬರದಿಂದ ತೊಂದರೆ ಅಂತ ಹೇಳಕ್ ಆಗಲ್ಲ, ಆದ್ರೆ ರೋಗ ಕೀಟಗಳ ಹಾವಳಿ ಇದಕ್ಕೂ ಇರುತ್ತೆ. ಈಗ 45-50 ದಿನದಲ್ಲಿ ನಾವು ಹಸಿರೆಲೆ ಗೊಬ್ಬರನ ಭೂಮಿಗೆ ಸೇರಿಸಬೇಕು ಅಂತ ಹೇಳ್ತೀವಿ, ಅಷ್ಟರಲ್ಲಿ ರೋಗ ಕೀಟ ಹಾವಳಿ ಆಗತ್ತೆ. ಆಮೇಲೆ ಬೆಳೆಗಳಿಗೆ ಯಾವ ರೀತಿ ರೋಗ ಕೀಟಗಳು ಹಾವಳಿ ಹೇಗಾಗತ್ತೆ ಅದೇ ರೀತಿ ಆಗತ್ತೆ. ನಾವು ಇದು ಹಸಿರೆಲೆಯಾಗಿ ಉಪಯೋಗ ಮಾಡ್ತೀವಿ, ಇದಕ್ಕೇನು ನಾವು ನಿರ್ವಹಣೆ ಮಾಡಲ್ಲ ಅಂತಂದಾಗ, ಪಕ್ಕದ ಜಮೀನಿನಲ್ಲಿ ಯಾವ್ದಾರ ಬೆಳೆ ಇದ್ರೆ ಇದರಿಂದ ಅದಕ್ಕೆ ಹರಡುವ ಸಾಧ್ಯತೆ ಇರುತ್ತೆ. ಹಂಗಾಗಿ ಈ ಬೆಳೆಯಲ್ಲೂ ನಾವು ರೋಗ ಕೀಟ ನಿರ್ವಹಣೆ ಮಾಡ್ಬೇಕಾಗತ್ತೆ. ಕೀಟಗಳು ಕಂಡು ಬಂದಲ್ಲಿ ನಾವೇ ನಿರ್ವಹಣೆ ಮಾಡಿಲ್ಲ ಅಂದ್ರೆ ಬೆಳೆ ಬೆಳೆಯಲ್ಲ. ಫಲವತ್ತಾದ ಒಂದು ಹೈಟ್ ಬೆಳಿಬೇಕು, ಎತ್ತರವಾಗಿ ಬೆಳಿಬೇಕು, ತುಂಬಾ ಎಲೆಗಳಿಂದ ಕೂಡಿರ್ಬೇಕು ಹಸಿರೆಲೆ ಗೊಬ್ಬರಗಳು. ನಾವು ಸ್ಟಾರ್ಟಿಂಗ್ ಅಲ್ಲೇನೆ ರೋಗ ಕೀಟ ಹಾವಳಿ ಜಾಸ್ತಿ ಆಯ್ತು ಅಂತಂದಾಗ ಅದು ಉತ್ತಮವಾಗಿ ಬೆಳವಣಿಗೆ ಕಾಣಲ್ಲ. ಹಂಗಾಗಿ ಒಂದು ಸ್ಪ್ರೇ ಏನಾರ ತಕೊಂಡ್ರೆ, ಅಥವಾ ನೀಮ್ ಆಯಿಲ್ ಸ್ಪ್ರೇ ಮಾಡ್ಬೋದು, ಬೇವಿನ ಎಣ್ಣೆನ ಸ್ಪ್ರೇ ಮಾಡ್ಬೋದು, ಈ ರೀತಿ ಒಂದು ಸ್ಪ್ರೇ ಮಾಡೋದ್ರಿಂದ ನಾವು ರೋಗ ಕೀಟ ಹಾವಳಿನ ಕಮ್ಮಿ ಮಾಡಬಹುದು. ಇಲ್ಲವಾದ್ರೆ ಇದೇ ಜಮೀನಿಂದ ಪಕ್ಕ ಜಮೀನಿಗೂ ಹೋಗಿ ಅಲ್ಲಿ ಬೆಳೆಗಳಿಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದ್ರೆ ಈಗ ಹಸಿರೆಲೆ ಗೊಬ್ಬರದಿಂದ ಬರುವಂತ ಆಮ್ಲಗಳು ಏನಿದೆ ಬೆಳೆಗೆ ಮತ್ತು ಭೂಮಿಗೆ ಪೂರಕವಾಗಿರುತ್ತೆ ಹೊರತು ಹಾನಿ ಮಾಡುವಂತ ಅಂಶಗಳು ಅದರಲ್ಲಿ ಇರುವುದಿಲ್ಲ. ಅದ್ರಲ್ಲಿ ಏನು ಆಮ್ಲ ರಿಲೀಸ್ ಆಗುತ್ತೆ ಅದು ರೋಗ ಕೀಟಗಳನ್ನ ಕಡಿಮೆ ಮಾಡಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನ ಜಾಸ್ತಿ ಮಾಡುವಂತಹ ಶಕ್ತಿ ಹಸಿರೆಲೆ ಗೊಬ್ಬರದಲ್ಲಿ ರಿಲೀಸ್ ಆಗುವಂತಹ ಆಮ್ಲಗಳಲ್ಲಿ ಇರುತ್ತೆ. ಹಂಗಾಗಿ ಯಾವುದೇ ದುಷ್ಪರಿಣಾಮಗಳು ಹಸಿರೆಲೆ ಗೊಬ್ಬರದಲ್ಲಿ ಇರುವುದಿಲ್ಲ. ಇನ್ನು ಸಾವಯವ ಅನ್ನೋ ಒಂದು ಕಲ್ಪನೆ ಬಂದಾಗ ಆದಷ್ಟು ಈ ರೀತಿಯ ಗೊಬ್ಬರಗಳನ್ನೇ ನಾವು ಹೆಚ್ಚು ಬಳಕೆ ಮಾಡಬೇಕು ಅಂತ ನಾವು ಹೇಳ್ತಾ ಇರ್ತೀವಿ. ಈಗ ರೂಪಶ್ರೀಯವರೇ ಹೇಳಿ, ನಿಮ್ಮ ಅನುಭವದಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ಕೃಷಿಕರು ಇದನ್ನ ಬಳಕೆ ಮಾಡ್ತಾ ಇದ್ದಾರೆ, ಬಳಕೆ ಮಾಡುವಂತ ಸಂದರ್ಭದಲ್ಲಿ ಏನಾದರೂ ಆ ಕ್ರಮಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆಯಾ, ತಪ್ಪುಗಳಾಗ್ತಾ ಇದೆ, ಅದನ್ನ ನಿಮ್ಮ ಗಮನಕ್ಕೆ ಬಂದಿದೆಯಾ ಅಂತ? ಈಗ ಭೂಮಿ ಫಲವತ್ತತೆ ಕಡಿಮೆ ಆಗ್ತಿದೆ, ಮತ್ತೆ ಅದರಲ್ಲಿ ಎಷ್ಟು ನಿರೀಕ್ಷೆ ಮಾಡ್ತೀವಿ ಅಷ್ಟು ಇಳುವರಿ ಬರ್ತಾ ಇಲ್ಲ ನಮ್ಮ ಭೂಮಿಲಿ. ಇದೆಲ್ಲ ಸಮಸ್ಯೆ ಏನಕ್ಕೆ ಆಗಿದೆ ಅಂದ್ರೆ ಭೂಮಿಲಿ ಸ್ಥಿರತೆ ಕಾಣ್ತಾ ಇಲ್ಲ, ಫಲವತ್ತತೆ ಸ್ಥಿರತೆ ಕಾಣ್ತಾ ಇಲ್ಲ. ಇದು ಯಾಕೆ ಅಂತಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ. ಈ ರಾಸಾಯನಿಕ ಗೊಬ್ಬರನ ಕಡಿಮೆ ಯೂಸ್ ಮಾಡ್ಬೇಕು ಅಂತಂದಾಗ ಸಡನ್ ಆಗಿ ನಾವು ಮಾಡಕ್ ಆಗಲ್ಲ, ಅದನ್ನ ಕಡಿಮೆ ಮಾಡಿದಾಗ ಇಳುವರಿ ಮೇಲೆ ಕಡಿಮೆ ಆಗುತ್ತೆ. ಹಂಗಾಗಿ ಈ ತರ ನಾವು ಸಾವಯವ ಗೊಬ್ಬರಗಳನ್ನ ರೆಗ್ಯುಲರ್ ಆಗಿ ಯಾವಾಗ್ಲೂ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಾಗತ್ತೆ, 2-3 ವರ್ಷದಲ್ಲಿ ನಮ್ಗೆ ಭೂಮಿದ ಸ್ಥಿರತೆ ಕಾಣುತ್ತೆ. ಆವಾಗ ನಾವು ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಯೂಸ್ ಮಾಡ್ಕೋಬಹುದು. ಈಗ ನಾವು ಪ್ರತಿ ವರ್ಷ ಭೂಮಿಗೆ ಸಾವಯವ ಅಂಶ ಸೇರಿಸಿದಾಗ ಆ ಭೂಮಿಲಿ ಸ್ಥಿರತೆಗೆ ಕಾಪಾಡ್ಕೊಳ್ಳಕ್ಕೆ ದಾರಿ ಆಗತ್ತೆ. ಅದು ಒಂದೇ ವರ್ಷದಲ್ಲಿ ಆಗಲ್ಲ, ಒಂದು 2-3 ವರ್ಷ ಬೇಕಾಗತ್ತೆ, 2-3 ವರ್ಷ ಬೇಕಾಗತ್ತೆ, ನಂತರ ನಮ್ಗೆ ಒಂದು ಸ್ಥಿರತೆ ಸಿಗುತ್ತೆ. ಹಂಗಾಗಿ ಒಂದೇ ವರ್ಷದಲ್ಲಿ ನಾವು ಎಲ್ಲ ಆಗ್ಬಿಡತ್ತೆ, ನಮ್ ಭೂಮಿಲಿ ಎಲ್ಲ ಫಲವತ್ತತೆಯಿಂದ ಕೂಡ್ ಬರತ್ತೆ ಅಂತ ನಿರೀಕ್ಷೆ ಮಾಡಬಾರ್ದು. ನಾವು ಅದನ್ನ ಕ್ರಮೇಣವಾಗಿ ನಮ್ಮ ಭೂಮಿ ಫಲವತ್ತತೆಯನ್ನ ಇಂಪ್ರೂವ್ ಮಾಡ್ಕೊಂಡು ಹೋದ್ರೆ ಒಂದು ವರ್ಷ ಒಂದ್ 2-3 ವರ್ಷ ಆದ್ಮೇಲೆ ಸ್ಥಿರತೆ ಸಿಗತ್ತೆ ನಮ್ಗೆ. ಆವಾಗ ಭೂಮಿ ಫಲವತ್ತತೆ ಅದೇ ತರ ಇರುತ್ತೆ, ಮತ್ತೆ ಉತ್ತಮ ಇಳುವರಿನ ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡಬಹುದು. ನಾವು ಈ ಅಬ್ಸೆಂಟ್ ಆಗ್ಬೋದು ಅಥವಾ ನೀವು ಕೆಲವೆಲ್ಲ ಹೆಸರುಗಳನ್ನ ಹೇಳಿದ್ರಿ, ಅದೆಲ್ಲ ನಮ್ಮ ರೈತರಿಗೂ ಪರಿಚಯ ಇರುವಂತದ್ದು. ಈ ಬೆಳೆಗಳನ್ನೇ ಆಯ್ಕೆ ಮಾಡ್ಕೊಳ್ಳಕ್ಕೆ ಏನಾದ್ರೂ ವಿಶೇಷ ಕಾರಣ ಇರುತ್ತೆ? ಒಂದು ಅವುಗಳ ತ್ವರಿತ ಬೆಳವಣಿಗೆನ ಅಥವಾ ಅದರಲ್ಲಿ ಹಸಿರು ರಾಶಿ ಪ್ರಮಾಣ ಜಾಸ್ತಿ ಇರುತ್ತಾ? ಈಗ ಕೆಲವೊಂದು ಬೆಳೆಗಳ ಹಸಿರು ಗೊಬ್ಬರಗಳು ಅಂತ ಅದನ್ನ ಹೆಸರಿಸಿದೀವಿ. ಏನಂತಂದ್ರೆ ಈಗ ಅಪ್ಸೆಣ್ಬ್ ಆಗಿರ್ಬೋದು, ಚಂಬೆ ಆಗಿರ್ಬೋದು, ಮತ್ತೆ ದ್ವಿದಳ ಧಾನ್ಯಗಳಾಗಿರ್ಬೋದು, ಅಲಸಂದೆ, ಹೆಸರು, ಉದ್ದು, ಈ ರೀತಿ ಹೇಳಿದ್ವಿ. ಇದು ಯಾಕೆ ಹಸಿರು ಗೊಬ್ಬರ ಅಂತ ಇದನ್ನೇ ಯೂಸ್ ಮಾಡ್ತೀವಿ, ಬೇರೆ ಯಾಕೆ ಏಕದಳ ಧಾನ್ಯಗಳನ್ನ ಯಾಕೆ ಹಸಿರು ಗೊಬ್ಬರ ಆಗಿ ಯೂಸ್ ಮಾಡಕ್ ಆಗಲ್ಲ ಅಂತ ಪ್ರಶ್ನೆ ಬರ್ಬೋದು. ಇದು ಏಕೆ ಅಂತಂದ್ರೆ ಈ ದ್ವಿದಳ ಜಾತಿಗೆ ಸೇರಿದ ಗಿಡಗಳಲ್ಲಿ ಅದ್ರಲ್ಲಿ ಬೇರಿನಲ್ಲಿ ಅತ್ಯಂತ ಶಕ್ತಿ ಇರತ್ತೆ ಅಂತಂದ್ರೆ ಅದು ವಾತಾವರಣದಲ್ಲಿರೋ ಸಾರಜನಕನ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಅದು ನಮ್ಮ ಬೇರಿನಲ್ಲಿರೋ ಗಂಟುಗಳಿಗಿರುತ್ತೆ, ಅದು ದ್ವಿದಳ ಧಾನ್ಯಗಳಲ್ಲಿ. ಅದೇ ತರ ಸಾರಜನಕ, ರಂಜಕ, ಪೊಟ್ಯಾಶ್ ಎಲ್ಲ ಲಭ್ಯತೆನ ಜಾಸ್ತಿ ಮಾಡುವಂತ ಶಕ್ತಿ ದ್ವಿದಳ ಧಾನ್ಯಗಳ ಬೆಳೆಗಳಲ್ಲಿ ಇರುತ್ತೆ. ಅದ್ರ ಬೇರುಗಳು ಇದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ. ಈ ತರ ಮಾಡೋದ್ರಿಂದ ನಾವು ಅದ್ರ ಬೇರುಗಳ ಸುತ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆದಾಗ ಕ್ರಮೇಣವಾಗಿ ನಮ್ಮ ಬೆಳೆಯ ಬೆಳವಣಿಗೆಗೆ ಅನುಕೂಲ ಮಾಡಿ ಇಳುವರಿಲಿ ಹೆಚ್ಚಿಗೆ ಆಗಂಗೆ ಮಾಡುತ್ತೆ. ಇದು ಎಲ್ಲ ಇದಿರೋದು ನಮ್ಮ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಮಾತ್ರ. ಏಕದಳ ಧಾನ್ಯ ಬೆಳೆಗಳಲ್ಲಿ ಈ ರೀತಿ ಶಕ್ತಿ ಇರೋದಿಲ್ಲ. ಇದರಲ್ಲಿ ಅನುಕೂಲ ಆಗೋದು ದ್ವಿದಳ ಧಾನ್ಯ ಬೆಳೆಗಳನ್ನ ಬೆಳೆಯೋದ್ರಿಂದ. ಹಂಗಾಗಿ ಅಪ್ಸೆಣಬು, ಚೆಂಬೆ ದ್ವಿದಳ ಧಾನ್ಯಗಳನ್ನ ಹೆಸರಿಸಿರೋದು ಈ ರೀತಿ ಅನುಕೂಲ ಆಗೋದ್ರಿಂದ. ಇಷ್ಟೆಲ್ಲ ಕೇಳಿದ ಮೇಲೂ ಸಾಕಷ್ಟು ಪ್ರಶ್ನೆಗಳು ಮನಸ್ಸಿನಲ್ಲಿ ಉಳಿದಿರಬಹುದು. ಡಾಕ್ಟರ್ ಬಿ ಎಚ್ ರೂಪಶ್ರೀ ಅವ್ರ ಜೊತೆ ನಾವು ಫೋನ್ ಮಾಡಿ ಕೆಲವೊಂದು ಮಾತುಗಳನ್ನ ಆಡ್ಬೇಕು ಅನ್ನೋ ಅಭಿಲಾಷೆ ಇರ್ಬೋದು. ಹಾಗಾಗಿ ಡಾಕ್ಟರ್ ರೂಪಶ್ರೀ ಅವರೇ, ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಮೂರು ಸಾರಿ ನಿಧಾನ ಕನ್ನಡದಲ್ಲಿ ಹೇಳ್ಬಿಡಿ. ನನ್ನ ದೂರವಾಣಿ ಸಂಖ್ಯೆ 90 98 35 34. ಮತ್ತೊಮ್ಮೆ ಹೇಳ್ತೀನಿ, 90 98 35 34. 90 19 88 35 34. ನಾವು ಏನ್ ಹೇಳ್ಬೋದು ಅಂದ್ರೆ, ಒಟ್ಟಿನಲ್ಲಿ ಯಾವುದೇ ಒಂದು ಕೃಷಿ ಭೂಮಿಯಲ್ಲಿ ಅದರ ಭೌತಿಕ, ರಾಸಾಯನಿಕ, ಜೈವಿಕ ಗುಣಗಳಲ್ಲಿ ಒಳ್ಳೆಯ ಬೆಳವಣಿಗೆಯನ್ನ ಅಥವಾ ಒಳ್ಳೆಯ ಪರಿವರ್ತನೆಯನ್ನ ನೋಡಬೇಕಾದ್ರೆ ಹಸಿರೆಲೆ ಗೊಬ್ಬರಗಳು ಬಹಳ ಸುಲಭ ಸಾಧ್ಯವಾದ ಒಂದು ವಿಧಾನ ಅಂತ ನಾವು ಭಾವಿಸಬೇಕಾಗುತ್ತೆ. ಜೊತೆಗೆ ಇವುಗಳನ್ನ ಬಳಕೆ ಮಾಡೋದ್ರಿಂದ ರಸಗೊಬ್ಬರದ ಅವಲಂಬನೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರೇ ಸ್ವತಃ ಅವರ ಭೂಮಿಯಲ್ಲೇ ಅದನ್ನು ಬೆಳೆದು ಬಳಸೋದ್ರಿಂದ ಅದರ ಗುಣಮಟ್ಟದ ಬಗ್ಗೆ, ಅದರ ಉಪಯುಕ್ತದ ಬಗ್ಗೆ ಅವರಿಗೆ ಖಾತ್ರಿ ಇರುತ್ತೆ. ಇದರಿಂದ ಅನುಕೂಲತೆಗಳಾಗುತ್ತೆ ಮತ್ತು ಒಳ್ಳೆಯ ಪರಿಸರವನ್ನು ಆ ಬೆಳೆಗಷ್ಟೇ ಅಲ್ಲದೆ ಮುಂದಿನ ಬೆಳೆಗಳಿಗೂ ಅವರು ಕಾಯ್ದಿಟ್ಕೊಳ್ಳೋ ರೀತಿಯಲ್ಲಿ ಇದು ನೆರವಾಗುತ್ತೆ. ಈ ಎಲ್ಲ ಅಂಶಗಳನ್ನು ನೀವು ತಿಳಿಸ್ಕೊಟ್ಟಿದ್ದೀರಿ. ಖಂಡಿತ ಇನ್ನು ಮುಂದಿನ ದಿನಗಳಲ್ಲಿ ಹಸಿರೆಲೆ ಗೊಬ್ಬರದ ಬಳಕೆ ಕೃಷಿ ಭೂಮಿಯಲ್ಲಿ ಹೆಚ್ಚಾಗಲಿ, ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲೆಲ್ಲ ಅದರ ಬಳಕೆಯನ್ನು ಹೆಚ್ಚು ಮಾಡೋದಕ್ಕೆ ಪ್ರಯತ್ನಗಳು ನಿರಂತರವಾಗಲಿ. ಪ್ರತಿಯೊಂದು ಕೃಷಿ ಭೂಮಿಯಲ್ಲೂ ಈ ರೀತಿಯ ಒಂದು ಚಂಬೆ ಆಗ್ಬೋದು, ಅಪ್ಸೆಂಡ್ಬೋ ಆಗ್ಬೋದು, ಡಯಾಂಚ ಆಗ್ಬೋದು, ಈ ರೀತಿಯ ಒಂದು ಸಸ್ಯಗಳನ್ನು ಬೆಳ್ಕೊಳ್ಳೋದ್ರಿಂದ, ಅದರಲ್ಲೂ ಬದು ಇರುವಂತಹ ಜಾಗಗಳಲ್ಲಿ ಇದನ್ನು ಬೆಳ್ಕೊಳ್ಳೋದ್ರಿಂದ ಅಲ್ಲೇ ಒಂದು ಗೊಬ್ಬರವನ್ನು ಅವರೇ ರೆಡಿ ಮಾಡಿ ಇಟ್ಕೊಂಡಾಗ ಆಗುತ್ತೆ. ಈ ರೀತಿಯ ಪ್ರಯತ್ನಗಳು ಹೆಚ್ಚಾಗಲಿ ಅಂತ ನಾವು ಆಶಿಸೋಣ. ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದೀರಿ. ನಮಸ್ಕಾರ. ನಮಸ್ಕಾರ ಸರ್. ಹಸಿರು ಗೊಬ್ಬರದ ಪ್ರಾಮುಖ್ಯತೆ, ತಯಾರಿಕೆ ಹಾಗೂ ಬಳಕೆ ಕುರಿತು ಮಂಡ್ಯ ಜಿಲ್ಲೆ ವಿಸಿ ಫಾರಂನಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಬಿಎಚ್ ರೂಪಶ್ರೀ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸೂರ್ಯಕಾಂತಿ ಬೆಳೆಯಲ್ಲಿ ಲಾಭದಾಯಕ ಕೃಷಿ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಸಿಎಂ ಸುನೀಲ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಆಲಿಸಲಿದ್ದೀರಿ. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ. ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಜನಪದ ಗೀತೆ. ಕಿನ್ನೂರಿ ನುಡಿಸೋಣ, ದನಿ ಚಂದ ಕಿನ್ನೂರಿ ನುಡಿಸೋಣ, ಬೆರಳಿ ನಂದ ಚಂದವೋ ಕಿನ್ನೂರಿ ನುಡಿಸೋಣ, ಬೆರಳಿ ನಂದ ಚಂದವೋ. ಚಕ್ಕಿ ಮುಂದೆ ಚೆನ್ನಾರಿ ಮನಸ್ಸಿಟ್ಟಳು, ಬೆಳ್ಳಿ ನಾರಿ ಮನಸಿತ್ತಳೋ ನಾರಿ ಇಲ್ಲಿ ನುಂಗಕ್ಕೆ ನಾರಿ ಮನಸಿತ್ತಳೋ ಎಲ್ಲೋ ಜಗಪ್ಪ ನಿನ್ನರ ನಾರೆ ಎಲ್ಲೋ ಜಗಪ್ಪ ನಿನ್ನ ತಲ ನಾರೆ ಎಲ್ಲೋ ಜಗಪ್ಪ ನಿನ್ನ ತರ ನಾರೆ ಜೋಗಿ ಎಲ್ಲೋ ಜಗಪ್ಪ ನಿನ್ನ ತಲ ನಾರೆ ಅಲ್ಲಲ್ಲಿ ದಾನವೋ ಅಲ್ಲಲ್ಲಿ ಧರ್ಮವೋ ತಂದಿಡಲಾರಿ ನೀನೇ ತಿತ್ತವ್ವ ನಾರಿ ತಂದಿಡಲಾರಿ ನೀನೇ ತಿತ್ತವ್ವ ತಂದಿಡಲಾರಿ ನೀನೇ ತಿತ್ತವ್ವ ನಾರಿ ತಂದಿಡಲಾರಿ ನೀನೇ ತಿತ್ತವ್ವ ಬಂದರೆ ಅತ್ತೆ ಮಾವಂದಿರು ಬೈಯಲಿಕ್ಕೆ ಆನೆ ಸಾಲು ನಾನು ಕದ್ದೆ ನೇರೆ ನಾರಿ ಕುದುರೆ ಸಾಲು ನಾನು ಕದ್ದೆ ನೇನೆ ಕೆರರ ಹೆಣ್ಣಿಗೆ ನಾನು ಬಿದ್ದೇನೇನೆ ನಾರಿ ಕೆರರ ಹೆಣ್ಣಿಗೆ ನಾನು ಬಿದ್ದೇನೇನೆ ಎಲ್ಲೋ ಜಗಪ್ಪ ನಿನ್ನರ ನಾರೆ ಎಲ್ಲೋ ಜಗಪ್ಪ ನಿನ್ನ ತಳ ನಾರೆ ಎಲ್ಲೋ ಜಗಪ್ಪ ನಿನ್ನರ ನಾನೆ ಜೋಗಿ ಎಲ್ಲೋ ಜಗಪ್ಪ ನಿನ್ನ ತಳ ನಾರೆ ಬದ್ದ ಬಟ್ಟೆನೆಲ್ಲ ಗಂಟು ಮುಟ್ಟೆ ಕಟ್ಟಿಕೊಂಡು ಹೊಟ್ಟಳ ಜೋಗಿಯ ಮುಂದು ಗೂಟೆ ನಾರಿ ಹೊಟ್ಟಳ ಜೋಗಿಯ ಹಿಂದು ಗೂಟೆ ಹೊಟ್ಟಳ ಜೋಗಿಯ ಮುಂದು ಗೂಟೆ ನಾರಿ ಹೊಟ್ಟಳ ಜೋಗಿಯ ಹಿಂದು ಗೂಟೆ ಬಿಟ್ಟು ಸುಳ್ಳಂತ ಜೋಗಿ ಕೂಡೋಗಬಹುದೇ ನಾರಿ ಒಳ್ಳಂತ ಜೋಗಿ ಕೂಡೋಗಬಹುದೇ ಬೆಳ್ಳಂತ ಜೋಗಿ ಕೂಡೋಗಬಹುದೇ ನೀನು ಒಳ್ಳಂತ ಜೋಗಿ ಕೂಡೋಗಬಹುದೇ ಎಲ್ಲೋ ಜಗಪ್ಪ ನಿನ್ನ ತಳ ನಾರೆ ಎಲ್ಲೋ ಜಗಪ್ಪ ನಿನ್ನ ತಳ ನಾರೆ ಎಲ್ಲೋ ಜಗಪ್ಪ ನಿನ್ನ ತಳ ನಾರೆ ಜೋಗಿ ಎಲ್ಲೋ ಜಗಪ್ಪ ನಿನ್ನ ನಾನು ಬಿಟ್ಟ ಮ್ಯಾಲೆ ನನ್ನನ್ನು ಯಾಕೆ ಬಿಡಲಲ್ಲೆ ನನ್ನಲ್ಲಿ ನಿನಗೆ ಮನಸಾಕೆ ಬಾಲೆ ನನ್ನಲ್ಲಿ ನಿನಗೆ ಮನಸಾಕೆ ನನ್ನಲ್ಲಿ ನಿನಗೆ ಮನಸಾಕೆ ಬಾಲೆ ನನ್ನಲ್ಲಿ ನಿನಗೆ ಮನಸಾಕೆ ನಿನ್ನ ಕಣ್ಣಾಗಲಿಂದ ಕಣ್ಣೂರಿ ಕಾಣೋ ಜೋಗಿ ನಿನ್ನ ಕಣ್ಣಾಗಲಿಂದ ಕಣ್ಣೂರಿ ಕಾಣೋ ಜೋಗಿ ನಿನ್ನ ಅಲ್ಲಿ ಗರ್ವತ್ತು ಘಟ್ಟ ಅಲ್ಲಿದ್ದ ಕಾಣನಲ್ಲರ ಮಾರೆ ನಾರಿ ಅಲ್ಲಿದ್ದ ಕಾಣನಲ್ಲರ ಮಾನೆ ಅಲ್ಲಿದ್ದ ಕಾಣನಲ್ಲರ ಮಾನೆ ನಾರಿ ಅಲ್ಲಿದ್ದ ಕಾಣನಲ್ಲರ ಮಾನೆ ಕಿಂಬೂರಿ ನುಡಿಸೋಣ ದನಿ ಚಂದ ಕಿನ್ನೂರಿ ನುಡಿಸೋಣ ಬೆರಳಿ ನಂದ ಚಂದ ಜನಪದ ಗೀತೆಯನ್ನು ಕೇಳಿದಿರಿ. ಕರೋನಾ ವೈರಸ್ಗೆ ಖತರೆ ಸೇ ಬಚತೆ ಹುವೆ ಫಸಲ್ ಕಿ ಕಟಾಯಿ